ಅನುಸರಿಸೋದ್ರಿಂದ ಉತ್ತಮವಾದಂತಹ ಲಾಭವನ್ನು ಮಾಡ್ಕೊಳ್ಬಹುದು ಮತ್ತು ಒಳ್ಳೆಯ ಬೆಳೆಗಳನ್ನು ತೆಗಿಬಹುದು. ಹಾಗಾದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಂತಂದ್ರೆ ಏನ್ ಸರ್? ಯಾವುದೇ ಗಿಡ ಆಗ್ಲಿ ಅಥವಾ ಮರ ಆಗ್ಲಿ ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಮೌಲ್ಯಗಳು ಸಿಗೋದಿಲ್ಲ. ಖಂಡಿತ. ಎಸ್ಪೆಷಲಿ ನಮ್ಮ ರೈತರಿಗಾಗ್ಬೋದು ಅಥವಾ ಮನೆಯಲ್ಲಿ ಮಾಡ್ತಕ್ಕಂತ ಪಾಟ್ಗಳಲ್ಲಿ ಬೆಳೆಸ್ತಕ್ಕಂತ ಗಿಡಗಳಿಗಾಗ್ಬೋದು, ಮನೆಯಲ್ಲಿ ತುಂಬಾ ಜನ ನೋಡ್ತಾ ಇರ್ತೀವಿ, ಮನೆಯಲ್ಲಿ ಪಾಟ್ಗಳನ್ನ ಇಟ್ಕೊಂಡಿರ್ತಾರೆ, ಸರಿಯಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದು ಒಂದು ಹಸಿರು ಅಂತಕ್ಕಂಥದ್ದು, ಅದನ್ನ ಮಾಡಬೇಕಾದ್ರೆ ಒಂದು ಕಲೆನೂ ಕೂಡ ಹೌದು, ಒಂದು ವೈಜ್ಞಾನಿಕ ಪದ್ಧತಿ ಕೂಡ ಹೌದು. ಹಾಗಾಗಿ ನಾವು ಯಾವುದೇ ಒಂದು ವಿಷಯವನ್ನ ಮನದಟ್ಟು ಮಾಡದಲೇನೆ ಅಥವಾ ಅದನ್ನ ಸಂರಕ್ಷಿತನೆ ಮಾಡದಲೇನೆ ಕೈ ಹಾಕಿದ್ರೆ ನಾವು ಅದರಲ್ಲಿ ಬಹಳಷ್ಟು ಲಾಸನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಈಗ ಸಂರಕ್ಷಿತ ಬೇಸಾಯಕ್ಕೆ ಬಹಳಷ್ಟು ಒಲವು ಎಲ್ಲಾ ಭಾಗಗಳಲ್ಲೂ ದೊರಕ್ತಾ ಇದೆ. ಅಂತಂದ್ರೆ ಈಗ ಹಸಿರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ಅದನ್ನ ರಕ್ಷಣೆ ಮಾಡೋದು ಮತ್ತೆ ಜೊತೆಗೆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ. ಹೌದು ಹೌದು ಸರ್. ಹಾಗಾದ್ರೆ ಈಗ ಸಂರಕ್ಷಣೆಯನ್ನ ನಾವು ಮಾಡಬೇಕು ಅಂತ ಹೇಳಿ ಹೊರಟಾಗ ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಆದ್ರೆ ಇಲ್ಲಿ ಒಂದು ಮುಖ್ಯವಾದಂತ ವಿಚಾರವನ್ನ ತಾವು ಆಗ್ಲೇ ಹೇಳಿದ್ರಿ, ಸಂರಕ್ಷಣೆ ಮಾಡಬೇಕು, ಇದು ಆದ್ಯ ಕರ್ತವ್ಯ ಅಂತ ಹೇಳಿ. ಹಾಗಾದ್ರೆ ಈ ಪಾಲಿ ಮನೆ ಅಥವಾ ಪಾಲಿ ಹೌಸ್ ಪದ್ಧತಿಯಲ್ಲಿ ಈ ಒಂದು ಸಂರಕ್ಷಿತ ಬೇಸಾಯವನ್ನ ಮಾಡೋದ್ರಿಂದ ಏನು ಲಾಭವನ್ನು ಮಾಡ್ಕೊಳ್ಬಹುದು? ನೋಡಿ, ಪಾಲಿ ಮನೆ ಪದ್ಧತಿಯಿಂದ ನಮ್ಗೆ ಬೆಳೆನ ಬೆಳೆಯೋದ್ರ ಜೊತೆಗೆ ಬಹಳಷ್ಟು ಅನುಕೂಲಗಳಿದೆ. ಒಂದು, ನಮ್ಗೆ ಬೆಳೆಯ ಅನುವಂಶಿತ ಉತ್ಪಾದನಾ ಸಾಮರ್ಥ್ಯವನ್ನ ಪೂರ್ತಿಯಾಗಿ ಬೆಳೆಸಿಕೊಳ್ಳುವಂತಹ ಉತ್ಪಾದಕತೆ ಸಾಧ್ಯತೆ ಇದೆ. ಎರಡನೇದಾಗಿ, ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಮಾರುಕಟ್ಟೆಗೆ ಅವಶ್ಯಕವಾದಂತಹ ಬೆಳೆಯನ್ನ ಬೆಳೆಯಲು ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಪಾಲಿ ಮನೆಯಲ್ಲಿ ನಾವೇ ಸೃಷ್ಟಿ ಮಾಡಿರ್ತಕ್ಕಂತ ಒಂದು ವಾತಾವರಣ ಅಲ್ಲಿ ಇರುತ್ತೆ. ಖಂಡಿತ. ಅದ್ರ ಜೊತೆಗೆ ನಮಗೆ ಇನ್ನೊಂದು ಒಂದು ಅಂಶ ಇದೆ, ಲೋ ವಾಲ್ಯೂಮ್ ಹೈ ವ್ಯಾಲ್ಯೂ ಕ್ರಾಪ್ ಅಂತ. ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆ ಬಾಳುವಂತಹ ಬೆಳೆಗಳನ್ನ ನಾವು ಅಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಬಹಳಷ್ಟು ಮುಖ್ಯ. ಒಂದು ಜಾಗದಲ್ಲಿ ನೀವು ಬರೀ ಖಾಲಿ ಜಾಗದಲ್ಲಿ ನಾವು ನಿಂತ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂನ ನೀವು ಕಟ್ಟಿದ್ರೆ ಅದ್ರದ್ದು 10 times ಪಾಲಿ ಮನೆ ಆದ್ಮೇಲೆ ಅದಕ್ಕೆ ವ್ಯಾಲ್ಯೂ ಬರ್ತದೆ. ಹಂಗಾಗಿ ನಾವು ಹೈ ವ್ಯಾಲ್ಯೂ ಕ್ರಾಪ್ಸ್ ಇನ್ ಲೋ ವಾಲ್ಯೂಮ್ ಅಲ್ಲಿ ನಾವು ಬೆಳಿಬೇಕು. ಹಂಗಾಗಿ ನಮಗೆ ಉತ್ಪಾದಕತೆ 10-15 times ಜಾಸ್ತಿ ಆಗ್ತದೆ. ಮತ್ತೆ ಉತ್ಪಾದಕತೆಯ ಗಿಡದ ಪ್ರಮಾಣನೂ ಕೂಡ ನಾವು ಉಷ್ಣತೆ ಆಗ್ಬಹುದು ಅಥವಾ ವಾತಾವರಣನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಾವು ಬೆಳೆಯೋದ್ರಿಂದ, ಅದಕ್ಕೆ ನಾನು ಮೊದಲಿಗೆ ಹೇಳಿದೆ ನಿಮಗೆ, ವೈಜ್ಞಾನಿಕವಾಗಿ ನಾವು ಬೆಳಿಬೇಕಾಗಿರೋದ್ರಿಂದ ನಮ್ಮ ಆದ್ಯ ಕರ್ತವ್ಯ ಏನಾಗಿರ್ತದೆ, ಅದರ ಬೆಳೆಯ ಪದ್ಧತಿಯನ್ನ ಸಂಪೂರ್ಣವಾಗಿ ಅನುಸರಿಸಿ ಬೆಳೆದಿದ್ದೆ ಆದ್ರೆ, ಅದರ ಈ ಒಂದು ಹೊರಗಡೆ ನಾವು ಟೊಮೆಟೊ ಹಾಕಿ ಬೆಳೆದಿದ್ದೆ ಆದ್ರೆ 3-5 months ಅಥವಾ 4 months ಅದು ಕಟಾವಿಗೆ ಬಂದು ನಾಶ ಆದ್ರೆ, ಇಲ್ಲಿ ನಾವು 8 months ಕೂಡ ಬೆಳೆ ತೆಗಿತಾ ಹೋಗ್ತಾ ಇರ್ಬೋದು. ಅದು ಇಂಡಿಟರ್ಮಿನೇಟ್ ವೆರೈಟೀಸ್ ಅಲ್ಲಿ ಬೆಳೆ ತೆಗಿತಾ ಹೋಗ್ತಾ ಇರ್ಬೋದು. ಆ ರೀತಿಯ ನಾವು ಒಂದು ಪ್ರಯೋಜನವನ್ನ ಪಡಿಬಹುದು. ಅದಲ್ದಲ್ಲೇನೆ ನನಗೆ ಹೇಳಿದೆ, ಆರಂಭಿಕ ಇಳುವರಿನೂ ಕೂಡ ಕಾಲಾವಧಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು, ಅತ್ಯುತ್ತಮ ಗುಣಮಟ್ಟದ ಬೆಳೆ ಸಾಧ್ಯತೆ ಇದೆ. ವರ್ಷದ ಎಲ್ಲಾ ಕಾಲದೂ ಕೂಡ ನಾವು ಬೆಳೀತಕ್ಕಂತ ಸಾಧ್ಯತೆ ಇದೆ. ಅಕಾಲದ ಮಳೆ ಬಿದ್ರೂ ಕೂಡ ಅದನ್ನ ಸಂರಕ್ಷಣೆ ಮಾಡಕ್ಕಂಥದ್ದು ಇದೆ. ಅದಕ್ಕೋಸ್ಕರ ಇದು ಸಂರಕ್ಷಿತ ಬೇಸಾಯ ಅಂತಾನು ಕೂಡ ನಾವು ಕರಿಬಹುದು. ಕೀಟ ರೋಗಗಳಿಂದ ಸಂರಕ್ಷಣೆಯನ್ನ ಮಾಡಬಹುದು. ಅಂಗಾಂಶ ಕೃಷಿಗಳನ್ನ ಬೆಳೆದಂತ ಸಸಿಗಳನ್ನೇನಾದ್ರು ಇದ್ರೆ ಅದು ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂತ ಗಡಸನ್ನ ಮಾಡತಕ್ಕಂತ ಒಂದು ಅಂಶವನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ತುಂಬಾ ಜನ ಬೆಳೀತಾ ಇದ್ದಾರೆ. ಅದಲ್ದಲ್ಲೇನೆ ಸಂಕರಣ ತಳಿಯ ಬೀಜಗಳನ್ನ ನಾವು ಇಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅದಲ್ದಲ್ಲೇನೆ ಆರ್ಥಿಕ ಗುಣಮಟ್ಟದ ತರಕಾರಿ ಸಸ್ಯೋತ್ಪಾದನೆಯನ್ನ ಮಾಡಲಿಕ್ಕೆ ಅವಕಾಶ ಕೂಡ ಇದರಲ್ಲಿ ಇದೆ. ತಾವು ಹೇಳ್ತಾ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಮ್ಮ ರೈತರು ಏನ್ ಗಮನಿಸ್ಕೋಬೇಕು ಅಂತಂದ್ರೆ, ಸದೃಢತೆಯನ್ನ ನಾವು ಮಾಡಬಹುದು ಪಾಲಿ ಹೌಸ್ ಮನೆಯಲ್ಲಿ ಬೆಳೆದಾಗ. ಹೌದು. ಈ ರೀತಿ ಬೆಳೆಯೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀರಿ ಸರ್? ನೋಡಿ, ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಾವು ಬೇರೆಯವರಿಗೆ, ಈಗ ನಾವು ಗ್ರಾಹಕರಿಗೆ ಏನು ರೈತರಿಗೆ ನಾವು ಕೊಡ್ತಕ್ಕಂತ ಸಸಿಯ ಗುಣಮಟ್ಟ ಉತ್ತಮವಾಗಿದ್ರೆ ಅದು ನೆಲದಲ್ಲಿ ಹೋಗಿ ಅಥವಾ ತೋಟದಲ್ಲಿ ಹೋಗಿ ಉತ್ತಮ ಇಳುವರಿನ ಕೊಡ್ಲಿಕ್ಕೆ ಸಾಧ್ಯ. ಹಂಗಾಗಿ ಕೂಡ ನಮ್ಗೆ ರೈತರಿಗೆ ಇಂಡೈರೆಕ್ಟ್ ಆಗಿ ಕೂಡ ನಾವು ಬೆನಿಫಿಟ್ ಅನ್ನ ಕೊಟ್ಟಂಗಾಗತ್ತೆ. ಒಬ್ಬ ರೈತ ಪಾಲಿಮನೆಯನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನು ಇನ್ನೊಬ್ಬ ರೈತನಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನ ಸಹಕಾರನ ಮಾಡ್ತಾ ಇದ್ದಂಗೆ ಆಗ್ತದೆ. ಅದಲ್ದಲ್ಲೇನೆ ನಾವು ಇಷ್ಟೊಂದೆಲ್ಲಾ ಬೆನಿಫಿಟ್ ಅನ್ನ ಕೊಟ್ಟರು ಕೂಡ ನಮ್ಮ ಜಿ ಡಿ ಪಿ ಕೂಡ ಒಂದು ಮಟ್ಟದಲ್ಲಿ ಗೊತ್ತಿಲ್ಲದಲ್ಲೇನೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಹೀಗಾಗಿ ನಾವು ಆರ್ಥಿಕತೆ ಭಾರತದ ಆರ್ಥಿಕತೆಯಲ್ಲೂ ಕೂಡ ನಾವು ಪಾಲ್ಗೊಂಡಂಗಾಗುತ್ತೆ. ಅದು ರೈತರಿಗೆ ಅದು ಗೊತ್ತಿರಬೇಕು. ಮತ್ತೆ ನಮ್ಗೆ ಬೇಕಾದಂತ ಬೆಳೆಯನ್ನ ನಮ್ಗೆ ಬೇಕಾದಂತ ಸಮಯದಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಎಲ್ಲಾ ಪಾಟ್ಗಳನ್ನ ಆರ್ನಮೆಂಟಲ್ ಪ್ಲಾಂಟ್ಗಳಾದ್ರೆ ಆರ್ನಮೆಂಟಲ್ ಗಿಡಗಳಂತ ಏನ್ ಕರೀತೀವಿ, ಅಲಂಕಾರಿಕ ಗಿಡಗಳಂತ ಏನ್ ಕರಿತೀವಿ, ಅಂತ ಗಿಡಗಳಾದ್ರೆ ಬೆಂಚಿಗಳಲ್ಲಿ ಬೆಳೆಸಿ ಹೈಟ್ ಬಗ್ಗೆ ನಾವು ಮಾತಾಡಿ ಮಾಡಿ ಇದನ್ನ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಎಕ್ಸ್ಪೋರ್ಟ್ ಮಾಡತಕ್ಕಂತ ರಫ್ತು ಮಾಡತಕ್ಕಂತ ಉತ್ತಮ ಗುಣಮಟ್ಟದ ತರಕಾರಿ ಆಗ್ಬಹುದು, ಹೂವುಗಳಾಗ್ಬಹುದು, ಮತ್ತೆ ಹಣ್ಣುಗಳಾಗ್ಬಹುದು ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಅನುಕೂಲಗಳು ಇದರಲ್ಲಿ ಇದೆ. ಹಂಗಾಗಿ ನಾವು ಇದನ್ನ ಮುಖ್ಯವಾಗಿ ಜೋಪಾನವಾಗಿ ಮಾಡಬೇಕಾಗ್ತದೆ. ಇಲ್ಲಿ ತಾವು ಇನ್ನೊಂದು ವಿಚಾರವನ್ನ ಹೇಳಿದ್ರಿ, ನಾವು ಸರ್ವಕಾಲದಲ್ಲೂ ಕೂಡ ಪಾಲಿ ಮನೆಯಲ್ಲಿ ಬೆಳಿಬಹುದು ಅಂತ ಹೇಳಿ. ಮತ್ತೊಮ್ಮೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಗಮನಿಸ್ಕೋಬೇಕು, ಅಕಾಲಿಕ ಮಳೆ ಬಂದರೂ ಕೂಡ ಅಥವಾ ಸತತ ಮಳೆ ಇದ್ರೂ ಕೂಡ ನಾವೊಂದು ಉತ್ತಮವಾದಂತಹ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿ ಉತ್ತಮವಾದಂತಹ ಬೆಳೆಯನ್ನ ತೆಗಿಬಹುದು ಮತ್ತೆ ಕೊಡಬಹುದು ಅಂತ ಹೇಳಿದ್ರಿ. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸ್ಕೋಬೇಕು, ಈ ಒಂದು ಪದ್ಧತಿನಲ್ಲಿ ನಾವು ಬೆಳಿಬೇಕಾದ್ರೆ ಇದರಿಂದ ಮೇಲ್ಭಾಗದಲ್ಲಿ ಬೀಳ್ತಕ್ಕಂಥ ನೀರನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬಹುದು, ಅಕ್ಕಪಕ್ಕದಲ್ಲಿ ಅಂದ್ರೆ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತಾ? ಯಾಕೆಂತಂದ್ರೆ ಈಗ ನಾವು ವಿಸ್ತಾರವಾಗಿ ಮಾಡಿರ್ತೀವಿ ಪಾಲಿ ಮನೆನ, ಪಾಲಿ ಮನೆ ಮೇಲೆ ಬಿದ್ದಂತಹ ನೀರು ನೇರವಾಗಿ ಮತ್ತೆ ಆ ಕಡೆ ಹೋಗೋದ್ರ ಬದಲು ಹೊಂಡವನ್ನ ಮಾಡ್ಕೊಂಡು ಇದರಿಂದ ಏನಾದ್ರೂ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಖಂಡಿತ ಹೌದು. ಇದನ್ನೇ ನಾನು ಬಹಳಷ್ಟು ರೈತರ ಬಾಂಧವರಿಗೆ ಹೇಳತಕ್ಕಂಥದ್ದು. ಈಗ ನೀರಿನ ಕೊರತೆ ಕೂಡ ಬೇಸಿಗೆ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಮಳೆಗಾಲದಲ್ಲಿ ಬಿದ್ದಂತ ಮಳೆಯನ್ನ ನಾವು ಆ ಮೇಲ್ಭಾಗದ ಚಾವಣಿಯಲ್ಲಿ ಬೀಳತಕ್ಕಂಥ ಪಾಲಿಮನೆ ಭಾಗದಲ್ಲಿ ಬೀಳ್ತಕ್ಕಂಥ ನೀರನ್ನ ಅದು ನಮ್ಮ ಕೃಷಿ ಹೊಂಡದಲ್ಲಿ ಶೇಖರಣೆ ಆಗುವಂತ ನೋಡಿ, ಯಾವುದೇ ರೀತಿ ವೇಸ್ಟ್ ಆಗದೆ ಇರುವಂತ ನೋಡಿ ಆ ನೀರನ್ನ ಮತ್ತೆ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ನಮ್ಗೆ ಒಂದು ಬೆಳೆಯನ್ನ ಹೆಚ್ಚು ಕಡಿಮೆ ಒಂದು 3-4 ತಿಂಗಳು ಆ ನೀರನ್ನ ಬಳಸ್ಕೊಬಹುದು. ಅದರ ವಿಸ್ತೀರ್ಣ ಮತ್ತೆ ಆಕಾರ ಹೆಂಗಿರಬೇಕು ಅಂತ ಹೇಳಿದ್ರೆ ಪಾಲಿಮನೆ ಎಷ್ಟು ದೊಡ್ಡದಾಗಿರುತ್ತೆ ಅದರ ಗಾತ್ರಕ್ಕೆ ನಾವು ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಮುಖ್ಯವಾಗಿ ಪಾಲಿಮನೆ ಅಥವಾ ಸಂರಕ್ಷಿತ ಬೇಸಾಯ ಸ್ಟಾರ್ಟ್ ಆಗಿದ್ದೆ ನಮ್ಮ ಶೀತಲ ಪ್ರದೇಶಗಳಲ್ಲಿ, ಎಲ್ಲಿ ನಮ್ಗೆ ಶೀತ ಜಾಸ್ತಿ ಇತ್ತು ಅಲ್ಲಿ ಪಾಲಿಕಾರ್ಬೋನೇಟೆಡ್ ಶೀಟ್ಸ್ ಗಳನ್ನ ಬಳಸಿ ಅಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರು. ಅದೇ ಪದ್ಧತಿ ನಮ್ಮ ಪಾಲಿಕಾರ್ಬೋನೇಟೆಡ್ ಶೀಟ್ಸ್ ನಮ್ಮ ಅವಶ್ಯಕತೆ ಇಲ್ಲೇನು ಬರೋದಿಲ್ಲ, ನಮ್ಮ ಭಾರತ ದೇಶಕ್ಕೆ ಏನು ಬರೋದಿಲ್ಲ. ಮುಖ್ಯವಾಗಿ ಬಂದ್ರೆ ಜಮ್ಮು ಕಾಶ್ಮೀರ ಭಾಗದಲ್ಲಿ, ಲಡಾಖ್ನಲ್ಲಿ ಅಥವಾ ಬೇರೆ ಭಾಗದಲ್ಲಿ ಎಲ್ಲಿ ಶೀತ ಹೆಚ್ಚಿರುತ್ತೆ ಅಂತ ಭಾಗದಲ್ಲಿ ಮಾತ್ರ ಬೇಕಾಗ್ತದೆ. ನಮ್ಮ ಈ ಕರ್ನಾಟಕದ ವಾತಾವರಣಕ್ಕೆ ಈ ಶೀಟ್ ಏನ ಅವಶ್ಯಕತೆ ಇಲ್ಲ. ಯುವಿ ಸ್ಟಬಿಲೈಸ್ಡ್ ಶೀಟ್ಸ್ ಗಳಂತ ಏನು ಬರುತ್ತೆ, ಅತಿ ನೇರಳೆ ಕಿರಣಕ್ಕೆ ಅದು ಕರಗದೇ ಇರುವಂತಹ 200 microns ಅಂತ ಕರಿತೀವಿ, 200 microns ಅಂತ, ಅಂತ ಮೈಕ್ರಾನ್ ಶೀಟ್ಸ್ ಗಳನ್ನ ಬಳಸಿ ನಾವು ಪಾಲಿಮನೆಗಳನ್ನ ಮಾಡಬಹುದು. ಮುಖ್ಯವಾಗಿ ಈಗ ಎಲ್ಲಾ ವಿಜ್ಞಾನಿಗಳು ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ನ್ಯಾಚುರಲಿ ವೆಂಟಿಲೇಟೆಡ್ ಅಂತ ಹೇಳಿದ್ರೆ ಕೃತಕವಾಗಿ ನೈಸರ್ಗಿಕವಾಗಿ ಅದು ಉಸಿರಾಡತಕ್ಕಂತ ಉಸಿರು ಏನು ಬಿಡುತ್ತೆ ಅಂದ್ರೆ ನಮ್ಮ ಸಸ್ಯಗಳು ಏನು ಉಸಿರಾಟವನ್ನ ಮಾಡುತ್ತೆ ಅದು ನ್ಯಾಚುರಲ್ ಆಗಿ ಹೋಗ್ಬೇಕು, ಮೇಲ್ಭಾಗದಲ್ಲಿ ಹೋಗ್ಬೇಕು, ಮೇಲ್ ಬಂದಿದ್ದನ್ನ ಅದು ಓಪನ್ ಆಗಿ ಕೂಡ ಕೊಡ್ತೀವಿ ನಾವು. ಫಸ್ಟ್ ನಾವು ರೈತ ಬಾಂಧವರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಫಸ್ಟ್ ನಾವು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಹತ್ರ ಬಂದು ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೀವಿ, ಇಲಾಖೆಯ ಸಲಹೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಇಲಾಖೆಯ ಸಲಹೆ ಅಥವಾ ತಜ್ಞರ ಸಲಹೆಯನ್ನ ಪಡ್ಕೊಬೇಕು. ಆ ತಜ್ಞರ ಸಲಹೆಯನ್ನ ಪಡ್ಕೊಂಡಿದ್ದೆ ಆದ್ರೆ ಅವರ ಜಾಗಕ್ಕೆ ಫಸ್ಟ್ ವಿಸಿಟ್ ಮಾಡ್ತೀವಿ, ಅವನಿಗೆ ನೀರಿನ ವ್ಯವಸ್ಥೆ ಇರಬೇಕು, ಮುಖ್ಯವಾಗಿರಬೇಕು, ಅಲ್ಲಿ ಮಣ್ಣಿನ ವ್ಯವಸ್ಥೆ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು, ಕ್ಷಾರತೆ ಚೆನ್ನಾಗಿದೆಯಾ ಅಂತ ನೋಡಬೇಕು, ಅದು ಆಮ್ಲವಾಗಿದೆಯಾ ಅಥವಾ ಕ್ಷಾರವಾಗಿದೆಯಾ ಅಂತ ನೋಡ್ಬೇಕು, ರಸಸಾರ ಅಂತ ಕರಿತೀವಿ, ಮತ್ತೆ ಅದ್ರ ಈಸಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೀರಿಂದು ಮತ್ತು ಮಣ್ಣಿಂದು ಚೆನ್ನಾಗಿದೆಯಾ ಅಂತ ನೋಡ್ಬೇಕು. ಇವೆಲ್ಲ ವೈಜ್ಞಾನಿಕವಾಗಿ ನಾವು ಮಾಡ್ಕೊಂಡು ಬರಬೇಕು. ನಮ್ಗೆ ಜಾಗ ಇದೆ ಅಂತ ಹೇಳಿ ಪಾಲಿಮನೆ ಅಥವಾ ಸಂರಕ್ಷಿತ ಬೇಸಾಯನ ನಾವು ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಎಲ್ಲೋ ಒಂದು ಭಾಗದಲ್ಲಿ ನಾವು ಎಡವುತ್ತಾ ಇರ್ತೀವಿ, ಕೊರತೆ ಇರುತ್ತೆ ಅದನ್ನ ಕಂಡಿಡ್ಕೊಳ್ಳೋದಕ್ಕೆ ಅವ್ರಿಗೆ ಹೆಚ್ಚು ಕಡಿಮೆ 1 ವರ್ಷ ಆಗಿರುತ್ತೆ, ಅದರಲ್ಲಿ ಅವರು ಬೇಜಾರಾಗಿ ನಿಲ್ಸಿರ್ತಕ್ಕಂತ ಪ್ರಮೇಯಗಳು ಕೂಡ ಇದೆ. ಹಂಗಾಗಿ ನಾವು ಫಸ್ಟ್ ಎಲ್ಲಾ ದೃಷ್ಟಿಲೂ ಕೂಡ ನಾವು ನೋಡ್ಬೇಕಾಗ್ತದೆ, ಮಣ್ಣಿಂದು ನೀರಿಂದು ಮತ್ತೆ ವಾತಾವರಣ ಅದ್ರ ಡೈರೆಕ್ಷನ್ಸ್ ಯಾವ ರೀತಿ ಇರಬೇಕು, ಮತ್ತೆ ಒಂದ್ರಿಂದ ಒಂದ್ ಗಿಡಕ್ಕೆ ಅಂತರ ನೋಡ್ಕೊಬೇಕು, ಮತ್ತೆ ಬಿಸಿಲು ಯಾವ ಡೈರೆಕ್ಷನ್ ಅಲ್ಲಿ ಬೀಳುತ್ತೆ ಅಂತ ನೋಡ್ಕೊಬೇಕು ಜಮೀನಿಂದು, ಮತ್ತೆ ಅಕ್ಕಪಕ್ಕ ಗಿಡ ಮರಗಳು ಇರಬಾರದು, ಇವೆಲ್ಲ ದೃಷ್ಟಿಯಿಂದ ನಾವು ನೋಡ್ಕೊಬೇಕಾಗ್ತದೆ. ಇದನ್ನೆಲ್ಲ ನಾವು ಏನ್ ಮಾಡ್ತೀವಿ, ರೈತ ಬಾಂಧವರಿಗೆ ಮೊದ್ಲೇ ಇದನ್ನ ನಾವು ಮನದಟ್ಟು ನಾವು ಮಾಡ್ಕೊಡ್ತೀವಿ. ಮಾಡ್ಕೊಟ್ಟ ಆದ ಮೇಲೆ ಅವ್ರು ಒಪ್ಪಿದ್ದೆ ಆದ್ರೆ ಇಲಾಖೆಯ ಸವಲತ್ತುಗಳು ಅಥವಾ ಇನ್ನೇನು ಸವಲತ್ತುಗಳು ಸಿಗುತ್ತೆ ಅದನ್ನ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈ ರೀತಿ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಅದಕ್ಕೆ ಪೂರ್ವ ತಯಾರಿಂದ ಮಾಡ್ಕೋಬೇಕಾಗತ್ತೆ. ಪೂರ್ವ ತಯಾರಿ ಜೊತೆಗೆ ಇಲಾಖೆಯವರ ಜೊತೆ ಸಲಹೆನ ತೆಗೆದುಕೊಳ್ಬೇಕು ಮುಖ್ಯವಾಗಿ. ಹೌದು ಸರ್, ಈಗ ನಾವು ಮಾತಾಡ್ತಾ ಇದೀವಿ ಪಾಲಿ ಮನೆ ಬಗ್ಗೆ. ಈ ಪಾಲಿ ಮನೆಯಲ್ಲಿ ಎಷ್ಟು ಪದ್ಧತಿಗಳಿದೆ, ಯಾವ ಪದ್ಧತಿಯನ್ನು ಅನುಸರಿಸಿದ್ರೆ ಅನುಕೂಲ ಅಂತ ಹೇಳ್ತೀರಿ ಸರ್? ನೋಡಿ, ನಮಗೆ ಪಾಲಿ ಮನೆಯಲ್ಲಿ ಬಹಳಷ್ಟು ವೆರೈಟೀಸ್ ಪಾಲಿ ಮನೆಗಳಿದೆ. ಒಂದು ಗ್ರೌಂಡ್ ಟು ಗ್ರೌಂಡ್ ಪಾಲಿ ಮನೆ ಅಂತ ಹೇಳ್ತೀವಿ, ಸುರಂಗ ಅದನ್ನ ಟನಲ್ ಶೇಪ್ ಅಂತ ಹೇಳ್ತೀವಿ, ಗೇಬಲ್ ನಮೂನೆ ಅಂತ ಹೇಳ್ತಕ್ಕಂಥದ್ದು, ಸೊನೆಟ್ ನಮೂನೆ ಅಂತಕ್ಕಂಥದ್ದು, ತಂಪು ಮಾಡಲಿಕ್ಕೆ ನಮ್ಮ ಶೀತ ಪ್ರದೇಶದಲ್ಲಿ ಮಾಡ್ತಕ್ಕಂಥದ್ದು, ಉಷ್ಣತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ಈ ಪದ್ಧತಿಗಳನ್ನ ಅನುಸರಿಸ್ತಾರೆ. ಈ ಎಲ್ಲ ಪದ್ಧತಿಗಳನ್ನ ನಮ್ಗೆ ಮಾಡೋದ್ರ ಜೊತೆಗೆ ಈಗ ನಮ್ಮ ದೇಶಕ್ಕೆ ನಮ್ಮ ವಿಜ್ಞಾನಿಗಳು, ನಾನು ಅವಾಗಲೇ ಹೇಳ್ದಂಗೆ, ನೈಸರ್ಗಿಕವಾಗಿ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗ್ತಕ್ಕಂತ ಒಂದು ನ್ಯಾಚುರಲಿ ವೆಂಟಿಲೇಟೆಡ್ ಪಾಲಿ ಮನೆ ಇರತಕ್ಕಂಥದ್ದು ಬಹಳಷ್ಟು ಸೂಕ್ತ. ಈಗ ಈ ಪಾಲಿ ಮನೆ ಪದ್ಧತಿಯನ್ನ ನಾವು ಅನುಸರಿಸಬೇಕು ಅಂತಂದಾಗ ಇದರಲ್ಲಿ ಎರಡು ಪದ್ಧತಿಗಳನ್ನ ಗಮನಿಸಬಹುದು, ಒಂದು ಪಾಲಿ ಮನೆ, ಇನ್ನೊಂದು ನೆರಳು ಪರದೆ. ಈ ಎರಡೂ ಪದ್ಧತಿಗಳನ್ನ ಅನುಸರಿಸಿ ನಾವು ಸಂರಕ್ಷಿತ ಬೇಸಾಯವನ್ನ ಮಾಡಬಹುದು ಅಂತ ಹೇಳ್ತೀರಾ? ಕೀಟ ರೋಗ ಬಾಧೆಯನ್ನ ಕಡಿಮೆ ಮಾಡಲಿಕ್ಕೆ ಒಂದು, ನಾನು ಅವಾಗಲೇ ಹೇಳದೆ, ಸಂರಕ್ಷಿತ ಬೇಸಾಯ ಕಂಪಲ್ಸರಿ. ಅದ್ರ ಜೊತೆಗೆ ಅವ್ರಿಗೆ ಹಣಕಾಸಿನ ಆರ್ಥಿಕತೆ ತೊಂದರೆ ಇದ್ರೆ ಪಾಲಿ ಮನೆ ಬದಲು ನೆರಳು ಪರದೆಯನ್ನು ಕೂಡ ಉಪಯೋಗಿಸಿ ಅವರು ಬೆಳೆಯನ್ನ ಬೆಳಿಬಹುದು. ಆದ್ರೆ ಅಲ್ಲಿ ನೋಡಬೇಕು ನಾವು, ಆ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿ ಇರುತ್ತಾ ಅಂತ ನೋಡಿ, ಆಮೇಲೆ ಡೈರೆಕ್ಷನ್ಸ್ ಗಳನ್ನ ನೋಡಿ, ಇದರಲ್ಲಿ ಏನ್ ಅನುಸರಿಸ್ತೀವಿ ಅದೇ ಕ್ರಮವನ್ನ ನಾವು ಅಲ್ಲಿ ಅನುಸರಿಸಿದ್ದೆ ಆದ್ರೆ ನಾವು ಕೀಟ ರೋಗ ಬಾಧೆಗಳನ್ನ ಅಲ್ಲಿ ಕಡಿಮೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ರೈತರ ಆರ್ಥಿಕತೆಯ ದೃಷ್ಟಿ ಮೇಲೆ ನಾವು ಈ ಪದ್ಧತಿಗಳನ್ನ ಅನುಸರಿಸಬಹುದು. ಮುಖ್ಯವಾಗಿ ಪಾಲಿ ಮನೆ ಮಾಡಬೇಕು ಅಂದ್ರೆ ಸ್ವಲ್ಪ ಹೆಚ್ಚಿನ ಹಣ ಬೇಕಾಗುತ್ತೆ. ತೀರಾ ಏನಾರು ಅವರಿಗೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಬಳಕೆ ಮಾಡಬಹುದು. ಮುಖ್ಯವಾಗಿ ನಾವೀಗ ಎರಡೂ ಪದ್ಧತಿಗಳನ್ನ ಅನುಸರಿಸೋದ್ರಿಂದ ಕೀಟ ರೋಗಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ತುಂಬಾ ಅವಕಾಶಗಳಿದೆ. ಅವಕಾಶ ಇದೆ, ಹೌದು. ಈಗ ಪಾಲಿ ಮನೆಯಲ್ಲಿ ವಿವಿಧ ಮಾದರಿಗಳನ್ನೆಲ್ಲ ಗಮನಿಸಿದ್ವಿ. ಈಗ ನಾವು ನೀವು ಕಾಣೋ ಹಾಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಡೀ ಜಗತ್ತನ್ನೇ ಕಾಡದಂತಹ ಒಂದು ಕೊರೋನಾ ಮಹಾಮಾರಿಯಿಂದಾಗಿ ಎಲ್ಲರೂ ಕೂಡ ಸ್ವಲ್ಪ ತತ್ತರಿಸಬಹುದು. ಇನ್ನು ದೂರ ದೂರದ ಊರಿನಲ್ಲಿ ಇದ್ದವರೆಲ್ಲ ಕೂಡ ಹಳ್ಳಿಗೆ ಬಂದು ವಾಸವನ್ನ ಮಾಡಲಿಕ್ಕೆ ಶುರು ಮಾಡಿದ್ರು, ಮತ್ತು ಯುವ ಜನರಂತೂ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯತ್ತ ಆಕರ್ಷಿತರಾದ್ರು. ಇಂತಹ ಸಂದರ್ಭದಲ್ಲಿ ನಮ್ಮ ಯುವ ಜನರನ್ನ ಈ ಪಾಲಿ ಮನೆ ಯಾವ ರೀತಿ ಆಕರ್ಷಣೆ ಮಾಡ್ತು, ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತಾರೆ? ನೋಡಿ, ಈಗ ವಲಸೆ ಹೋಗಿದ್ದಂತ ಯುವಕರು, ವಿದ್ಯಾವಂತ ಯುವಕರು ಅಂತಾನೆ ನಾನು ಕರೀಬಲ್ಲೆ. ಆ ವಿದ್ಯಾವಂತ ಯುವಕರು ಬೇರೆ ಏನು ನಗರ ಪ್ರದೇಶಗಳಿಗೆ ವಲಸೆ ಹೋಗಿದ್ರು, ಆ ವಲಸೆ ಹೋಗಿದ್ದಂತವರು ವಾಪಸ್ ಬಂದು ಅವರಿಗೆ ಒಂದು ಕಂಟಿನ್ಯೂಸ್ ಆಗಿ ಇನ್ಕಮ್ ಬರ್ತಕ್ಕಂಥದ್ದು ಆಗ್ಬೇಕಾಗಿತ್ತು. ಅದ್ರ ಜೊತೆಗೆ ಅವರು ವಿಭಿನ್ನ ರೀತಿಯಲ್ಲಿ ಪ್ರದರ್ಶನ ತೊಡಗಿಸ್ಕೊಳ್ಬೇಕಾಗಿದ್ದಂತ ಒಂದು ಸಂದರ್ಭ ಇತ್ತು. ಅವಾಗ ಅವರು ಏನು ಕೂಡಿಟ್ಟಂತಹ ಹಣವನ್ನ ಇದಕ್ಕೆ ವ್ಯಯ ಮಾಡಿ ಇದಕ್ಕೆ ಅವರು ಬಳಸಿ ಈಗ ಅವರು ಪಾಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಬೆಳೆದಂತ ಬೆಳೆಗಳನ್ನ ಒಳ್ಳೊಳ್ಳೆ ಜಾಗಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ರೋಸ್ ಆಗ್ಬಹುದು, ಕಾರ್ನೇಷನ್ಸ್ ಆಗ್ಬಹುದು, ಜರ್ಬೆರಾ ಆಗ್ಬಹುದು, ಈ ರೀತಿ ಬೇರೆ ಎಲ್ಲಾ ಬೆಳೆಗಳನ್ನ ಇದರಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ದೊಣ್ಣೆ ಮೆಣಸಿನ್ಕಾಯಿ ಆಗ್ಬಹುದು, ಈ ತರದ ಬೆಳೆನ ನಾವು ಬೆಳೆಯಕ್ ಆಗಲ್ಲ ಅನ್ನಂತ ಪ್ರಮೇಯವೇ ಇಲ್ಲ, ಎಲ್ಲಾ ಬೆಳೆನೂ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಇದು ನಮ್ಮ ಯುವ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಸದಾ ಕಾಲ ಚಟುವಟಿಕೆಯಿಂದ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಅವಕಾಶ ಇದೆ. ಜೊತೆಗೆ ಆದಾಯ ಇಲ್ಲ ಅನ್ನೋ ಹಾಗಿಲ್ಲ, ಯಾಕೆಂದ್ರೆ ಸಿಟಿನಲ್ಲಿ ಬೆಳೆದಂತವರು ಯಾವಾಗ್ಲೂ ಕೂಡ ಹಣವನ್ನ ತಗೊಳ್ಳೋದು ಮತ್ತೆ ಕೊಡೋದು ಈ ಒಂದು ಸಂದರ್ಭವನ್ನ ಕಂಡಂತದ್ದು. ಇಲ್ಲಿ ಕಾಲಿ ಕೈಲಿ ಕುತ್ಕೊಳ್ಳಕ್ಕಾಗಲ್ಲ, ಅಥವಾ 6 ತಿಂಗಳು ವರ್ಷಗಟ್ಟಲೆ ಇವ್ರಿಗೆ ಕಾಯಕ್ಕಾಗಲ್ಲ, ಹಣ ತಗೋಬೇಕು ಮತ್ತೆ ಇಸ್ಕೊಬೇಕು. ಈ ಪದ್ಧತಿಯನ್ನ ಈ ಒಂದು ವ್ಯವಸ್ಥೆನಲ್ಲಿ ಕಂಡುಕೊಳ್ಳಿಕ್ಕೆ ಅವಕಾಶ ಆಯ್ತು. ಹಾಗಾಗಿ ಪಾಲಿ ಮನೆ ಅವ್ರದ್ದು ತುಂಬಾ ಆಕರ್ಷಣೆ ಮಾಡ್ತಾವೆ. ಸರಿ, ಈಗ ನಮ್ಮ ರೈತ ಬಂದವರು ಈಗ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಪಾಲಿ ಮನೆನ, ಇಂತಹ ಸಂದರ್ಭದಲ್ಲಿ ಇಲಾಖೆಯಿಂದ ಏನೆಲ್ಲ ಅವರಿಗೆ ಸವಲತ್ತುಗಳು ದೊರೆಯುತ್ತೆ, ಇಲಾಖೆಯ ಯೋಜನೆಗಳು ಏನೇನು ಸರ್? ನಾನು ಅವಾಗ್ಲೇ ಹೇಳಿದೆ, ಪಾಲಿ ಮನೆ ಏನು ಅವರು ಮಾಡ್ಲಿಕ್ಕೆ ಸಾಧ್ಯತೆ ಮಾಡ್ಕೊಂಡಿದ್ದಾರೆ, ಅಂತವ್ರು ಇಲಾಖೆಯನ್ನ ಫಸ್ಟ್ ಭೇಟಿ ಮಾಡಬೇಕು. ಇಲಾಖೆ ಅಧಿಕಾರಿಗಳು ಅವರು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದ ನಂತರ, ಯಾಕೆಂದ್ರೆ ಒಬ್ಬ ರೈತ ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ, ಬ್ಯಾಂಕ್ ಇಂದ ಲೋನ್ ತಗೊಂಬಂದು ಕೂಡ ಇನ್ವೆಸ್ಟ್ ಮಾಡಂತ ರೈತರು ಕೂಡ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಾವು ರೈತರನ್ನ ಮನವೊಲಿಸಬೇಕಾಗ್ತದೆ, ಅದೇ ರೀತಿ ರೈತರು ಕೂಡ ಅದನ್ನ ಮನಗಾಣಬೇಕಾಗ್ತದೆ. ಎರಡೂ ಕೂಡ ಇದರಲ್ಲಿ ಬಹಳಷ್ಟು ಮುಖ್ಯ. ನಮ್ಮ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಜಾಗವನ್ನ ಭೇಟಿ ನೀಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಯಾವ ಬೆಳೆಯನ್ನ ಬೆಳಿಲಿಕ್ಕೆ ಅವನಿಗೆ ಸಾಧ್ಯತೆ ಇದೆ ಅಂತ ಚೆಕ್ ಮಾಡ್ತೀವಿ, ಬೆಳೆನ ಬೆಳೆದ್ರೆ ಎಲ್ಲೆಲ್ಲಿ ಮಾರ್ಕೆಟ್ ಅನ್ನ ಅವನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅವನಿಗೆ ಮನದಟ್ಟು ಮಾಡ್ಕೊಡ್ತೀವಿ. ಮನದಟ್ಟು ಮಾಡ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅವನ್ ಇಂಟ್ರೆಸ್ಟ್ ಇದೆ, ದುಡ್ಡಿನ ವ್ಯವಸ್ಥೆ ಅವನ ಹತ್ರ ಚೆನ್ನಾಗಿದೆ ಅಂದ್ರೆ ಮಾತ್ರ ನಾವು ಅವ್ರಿಗೆ ನಿರ್ಮಾಣನ ಮಾಡ್ಲಿಕ್ಕೆ ಏನು ನಮ್ಗೆ ಸಹಕಾರ ಸೈಂಟಿಫಿಕಲಿ ಏನು ಗೈಡ್ಲೈನ್ಸ್ ಏನು ಬಂದಿರುತ್ತೆ ಆ ಗೈಡ್ಲೈನ್ಸ್ ಅನ್ನ ಅವನಿಗೆ ಕೊಟ್ಟು ಕಾರ್ಯದೇಶವನ್ನ ಅವನಿಗೆ ಕೊಡಿಸಿ ನಂತರ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಬಿಟ್ಟು ನಾವು ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಅವನಿಗೆ ನಾವು ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಆ ಕ್ವಾಲಿಟಿ ಯಾವ ರೀತಿ ಇರಬೇಕು, 8x8 ಅಳತೆಯಲ್ಲಿ ಹೆಂಗೆ ಇರಬೇಕು, 4 meter ಅವ್ರಿಗೆ ಬಿಡ್ತಿರ್ಬೇಕು, ಆ ತರದೆಲ್ಲ ಪ್ರತಿಯೊಂದನ್ನು ಕೂಡ ನಾವು ಚೆಕ್ ಮಾಡ್ತಾ ಇರ್ತೀವಿ. ಅವನಿಗೆ ಹೈಟ್ ಸ್ಟ್ರೆಸ್ ಹೈಟ್ ಅಂತ ನಾವು ಕರಿತೀವಿ, ಅಲ್ಲಿಗೆ 6 meter ಬರಬೇಕಾಗ್ತದೆ, ಅದ್ರ ಮೇಲ್ಗಡೆ ಅವನಿಗೆ 2.5 meter ನ್ಯಾಚುರಲಿ ವೆಂಟಿಲೇಟರ್ ಏನ್ ನಾನು ಕರಿತೀನಿ ಅದು ಅಲ್ಲಿ 2.5 meter ಬಂದು 1 meter ನಮ್ಗೆ ನ್ಯಾಚುರಲಿ ವೆಂಟಿಲೇಟೆಡ್ ಜಾಗ ಸಿಗ್ಬೇಕು. ಪ್ರತಿಯೊಂದನ್ನು ಕೂಡ ಅವನಿಗೆ ಮನದಟ್ಟು ಮಾಡಿಕೊಟ್ಟು ಮತ್ತೆ ಅವನಿಗೆ ಯಾವುದೇ ರೀತಿ ರೋಗ ಲಕ್ಷಣಗಳು ಒಳಗಡೆ ಎಂಟ್ರಿ ಆಗದೆ ಇರೋ ರೀತಿ ನಾನು ಕೂಡ ನಮ್ಗೆ ಬಹಳಷ್ಟು ಮುಖ್ಯ. ಅದನ್ನು ಕೂಡ ನಾವು ಅವನಿಗೆ ಎಂಟ್ರಿ ಮಾಡಿಸಿ ಅವನಿಗೆ ಮನದಟ್ಟು ಮಾಡಿಸಿ ನಂತರ ನಾವು ಅವನ್ನ ಈ ರೀತಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ತೋರ್ಸಾದ ಮೇಲೆ ಒಂದು ಬೆಳೆಯನ್ನ ನಂತರ ಅವನಿಗೆ ಇಂಡಿಪೆಂಡೆಂಟ್ ಮಾಡ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅವನು ಬ್ಯಾಂಕ್ ಅಲ್ಲಿ ಸಪೋಸ್ ಏನಾದ್ರು ಲೋನ್ ತಗೊಂಡಿರ್ತಾರೆ ಅಥವಾ ಬೇರೆ ಕಡೆಯಿಂದ ಕೈ ಸಾಲ ಮಾಡಿರ್ತಾರೆ ಅಥವಾ ಬೇರೆ ನಗರ ಪ್ರದೇಶಗಳಿಂದ ಬಂದು ಯುವಕರು ಅವರು ಬಂದಂತ ದುಡ್ಡನ್ನ ವ್ಯಯ ಮಾಡಬಾರದು ಅಥವಾ ಬೇರೆ ರೀತಿ ಮತ್ತೆ ವಾಪಸ್ ಹೋಗಬಾರದು, ಅವ್ರು ಇಲ್ಲೇ ತೊಡಗಬೇಕು. ನಮ್ಗೆ ಎಷ್ಟು ಜನ ಕೃಷಿಯಲ್ಲಿ ತೊಡಗ್ತಾರೋ ಅಷ್ಟು ಖುಷಿ ಆಗ್ತಾ ಹೋಗ್ತಾ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದು ಊರಿಂದ ತುಂಬಾ ಜನ ವಲಸೆ ಹೋಗಿರ್ತಕ್ಕಂಥ ಅವನು ಮಾಡಲ್ ಆಗ್ಬೇಕು, ಆ ಮಾದರಿ ಆದ್ರೆ ಮಾತ್ರ ನಮ್ಗೆ ಬಹಳಷ್ಟು ನಮ್ಗೆ ಖುಷಿಯನ್ನ ಅಥವಾ ಇಲಾಖೆಗೆ ಒಂದು ಗರಿಮೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಅವನಿಗೆ ಗೈಡ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಅವನಿಗೆ ಏನಾದ್ರು ಬೇಕು ಅಂದ್ರೆ ಅವನು ಮತ್ತೆ ಇಲಾಖೆಯನ್ನ ಸಂಪರ್ಕ ಮಾಡಬಹುದು. ಅವನಿಗೆ ಒಂದು ಚದರ ಮೀಟರ್ ಲೆಕ್ಕದಲ್ಲಿ ನಾವು ಅವನು ಸ್ವಾಗರ್ನ ಮಾಡ್ಕೊಂಡಿರ್ಬೇಕು, ಯಾಕೆಂದ್ರೆ ಅಲ್ಲಿ ಉಷ್ಣತೆಯನ್ನ ಕಾಪಾಡಲಿಕ್ಕೆ ಒಂದು ಥರ್ಮೋಮೀಟರ್ ಇರಬೇಕು, ಒಂದು RH ಮೀಟರ್ ಇರಬೇಕು. ಪ್ರತಿಯೊಂದನ್ನು ಕೂಡ ಅವನು ವೈಜ್ಞಾನಿಕವಾಗಿ ಬೆಳೀತಕ್ಕಂಥದ್ದು ಯಾವ ರೀತಿ ಸಾಧ್ಯ, ಆ ತರದನ್ನೆಲ್ಲ ನಾವು ಬೇರೆ ದೇಶಗಳಲ್ಲಿ ಯಾವ ರೀತಿ ಬೆಳೀತಾ ಇದ್ದಾರೆ ಆ ಮಾದರಿಯಲ್ಲಿ ಅವನ್ನ ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನ ನಾವು ಪಡ್ತೀವಿ. ಒಟ್ಟಾರೆ ಈಗ ನಮ್ಮ ಯುವಕರಾಗಿರಲಿ ಅಥವಾ ಕೃಷಿಕರಾಗಿರಲಿ ಯಾರು ಇದನ್ನ ಮಾಡಬೇಕು ಅಂತ ಬಯಸ್ತಾರೆ, ಮೊದಲನೇದಾಗಿ ಅವರು ಇಲಾಖೆಯನ್ನ ಭೇಟಿ ಮಾಡಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು. ಮೊದಲನೇದಾಗಿ ಪಡ್ಕೊಂಡು ಆಮೇಲೆ ಅವರು ನಮ್ಮ ಜಾಗಕ್ಕೆ ಭೇಟಿ ನೀಡಿದಾಗ ನಮ್ಮ ವಾತಾವರಣ ಹೇಗಿದೆ, ನಮ್ಮ ಜಾಗ ಹೇಗಿದೆ, ನಮ್ಮ ಮಣ್ಣು ಹೇಗಿದೆ, ಇಲ್ಲಿನ ನೀರಿನ ವ್ಯವಸ್ಥೆ ಹೇಗಿದೆ, ಇದನ್ನೆಲ್ಲ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ನಂತರ ಅವರಿಗೆ ಈ ಒಂದು ಪಾಲಿಮನೆಯ ನಿರ್ಮಾಣಕ್ಕಾಗಿ ಅವರಿಗೆ ಸಹಕಾರವನ್ನ ಮಾಡ್ತಾರೆ. ಬೆಳೆ ಪದ್ಧತಿನಲ್ಲಿ ಏರುಮಡಿನ ನಾವು ಮಾಡಿಸಿ ಮಾಡಿಸ್ತೀವಿ, ಹಾಗಾಗಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆಮೇಲೆ ಪಾಲಿ ಮಲ್ಚಿಂಗ್ ಅಂತ ಕರಿತೀವಿ, ಪಾಲಿಥಿನ್ ಶೀಟ್ ಅಲ್ಲಿ ಮಲ್ಚಿಂಗ್ ಅನ್ನ ಮಾಡಿಸಬಹುದು. ಮಲ್ಚಿಂಗ್ ಅನ್ನ ಮಾಡಿಸಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಮೇಲ್ಗಡೆ ದಾರನ್ನ ಕಟ್ಟಿಸಿ ಅದಕ್ಕೆ ನಾವು ಬಳ್ಳಿಗಳನ್ನ ಹಬ್ಬಿಸೋದಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅದನ್ನ ಹೊರಗಡೆ ನಾವು ಮಾಡದೇ ಇರೋ ಎಲ್ಲಾ ಪದ್ಧತಿಗಳನ್ನ ನಾವು ಇಲ್ಲಿ ಪಾಲಿ ಮನೆ ಒಳಗಡೆ ಮಾಡಿಸ್ತೀವಿ. ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಜಾಸ್ತಿ ಬರುತ್ತೆ, ಅದ್ರ ಜೊತೆಗೆ ಅಲ್ಲಿ ರಫ್ತುಗೆ ಬೇಕಾದಂತ ಗುಣಮಟ್ಟದ ಎ ಗ್ರೇಡ್ ಅಂತ ಏನ್ ಕರೀತೀವಿ ಆ ಗ್ರೇಡ್ ಮಟ್ಟದ ಗುಣಮಟ್ಟ ಇಲ್ಲೇ ಕಾಪಾಡಿಕೊಂಡು ಅವರು ಬೆಳಿಲಿಕ್ಕೆ ಸಾಧ್ಯತೆ ಆಗ್ತದೆ. ಬೇರೆ ದೇಶದಿಂದ ಏನು ಆಮದು ಆಗ್ತಾ ಇತ್ತು ಈಗ ಅದು ನಮ್ಮ ದೇಶದಲ್ಲೇ ಕೂಡ ಈಗ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಸರ್, ಕಡೆಯದಾಗಿ ಇಂತಹ ಒಂದು ಸಂರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತಕೊಂಡಿರೋ ನಮ್ಮ ರೈತ ಬಾಂಧವರಿಗೆ ತಮ್ಮ ಕಿವಿ ಮಾತೇನು ಸರ್? ಯಾವುದೇ ಒಬ್ಬ ರೈತ ಆಗ್ಬೋದು ಅಥವಾ ಉದ್ಯಮಿಗಳು ಕೂಡ ಇದಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ, ಯುವ ಜನತೆಗೆ ಒಂದು ಕಿವಿ ಮಾತು, ತಾವು ದುಡ್ಡನ್ನ ತೊಡಗಿಸ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಎಷ್ಟು ಜನ ಅರ್ಥ ಮಾಡ್ಕೊಂಡು ಅವರು ಎಸ್ಎಸ್ ಅನ್ನ ಕಂಡಿದ್ದಾರೆ ಅಂತವ್ರಿಗೆ ನಾವೇನ್ ಮಾಡ್ತೀವಿ ಎಕ್ಸ್ಪೋಜರ್ ವಿಸಿಟ್ ಅಂತ ಒಂದು ಅವ್ರ ಹತ್ರನೇ ಕಳಿಸ್ಬಿಟ್ಟು ರೈತರಿಂದ ರೈತರಿಗೆ ಒಂದು ಇಂಟ್ರಾಕ್ಷನ್ ಮಾಡಿಸ್ತೀವಿ, ಮಾತುಕತೆಯನ್ನು ನಡೆಸಿ ಅವ್ರ ಸಫಲತೆಯನ್ನ ಪಡ್ಕೊಂಡಿರೋದನ್ನ ನೋಡಿಸಿ ಆಮೇಲೆ ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಒಂದು. ಮತ್ತೆ ಎಷ್ಟು ಜನ ಇಷ್ಟೊಂದನ್ನೆಲ್ಲ ಮಾಹಿತಿಯನ್ನ ಪಡ್ಕೊಂಡು ಮುಂದೆ ಬರ್ತಾರೆ ಅಷ್ಟು ಕೂಡ ನಮ್ಗೆ ದೇಶಕ್ಕೆ ಇದು ಆರ್ಥಿಕತೆಗೆ ಸಹಕಾರ ಸಿಕ್ತಂಗಾಗತ್ತೆ. ಅಷ್ಟು ಜನನೂ ಕೂಡ ಮುಂದೆ ಬರಬೇಕು ಅಂತ ನನ್ನ ಆಶಯ. ಇಲಾಖೆ ಇದಕ್ಕೆ ಒಂದು ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಿ ನಮ್ಗೆ ಇದಕ್ಕೆ ದುಡ್ಡನ್ನ ಕೊಡ್ತದೆ, 400 ರೂಪಾಯಿ ಒಂದು ಸ್ಕ್ವೇರ್ ಮೀಟರ್ಗೆ ಸಬ್ಸಿಡಿ ಸಿಗುತ್ತೆ. ಸಾಮಾನ್ಯ ವರ್ಗದವರಾಗಿದ್ರೆ 50%, ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಾಗಿದ್ರೆ ಅವ್ರಿಗೂ ಕೂಡ 50% ಸಹಾಯಧನ ಸಿಗ್ತಾ ಇದೆ ಈಗ, ಅದರ ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಸರ್, ಈ ಕುರಿತಂತ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? 9900238655. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ. 9900238655. ಒಳ್ಳೆಯದು ಸರ್, ಇದುವರೆಗೆ ತೋಟಗಾರಿಕೆಯಲ್ಲಿ ಸಂರಕ್ಷಿತ ಬೇಸಾಯ ಪದ್ಧತಿಗಳು ಹಾಗೂ ಇಲಾಖೆಯ ಯೋಜನೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆಯಲ್ಲಿ ಸಂರಕ್ಷಿತ ಬೇಸಾಯ ಪದ್ಧತಿಗಳು ಹಾಗೂ ಇಲಾಖೆಯ ಯೋಜನೆಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಚ್ಎಸ್ ರವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಅಂಗಾಂಶ ಆಲೂಗೆಡ್ಡೆ ತಂತ್ರಜ್ಞಾನದಿಂದ ಆಲೂಗೆಡ್ಡೆಯ ಉತ್ಪಾದನೆ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಬಾನುಲಿ ಸರಣಿ ಫಲಸಿರಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂದಿದೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾರ್ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕತೆ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಚಂಡಮಾರುತದ ಸಮಯದಲ್ಲಿ ಗಾಳಿಯ ವೇಗ ಹೆಚ್ಚಾಗಿರುತ್ತದೆ. ಇದರಿಂದ ಸಾಧಾರಣ ವಸ್ತುಗಳು ಕೂಡ ಅಪಾಯಕಾರಿಯಾಗಬಲ್ಲದು. ನಿಮ್ಮ ಸುತ್ತಮುತ್ತಲು ಯಾವುದೇ ರೀತಿಯ ಹರಿತವಾದ ವಸ್ತುಗಳು ಮತ್ತು ಮುರಿದು ಹೋದ ಮರದ ಕೊಂಬೆಗಳು, ವಿದ್ಯುತ್ ಲೈನ್, ಕಂಬ ಮುಂತಾದವುಗಳನ್ನು ತೆರೆದು ಇಡಬೇಡಿ. ಜೊತೆಗೆ ಶಿಥಿಲಗೊಂಡ ಮನೆ ಕೂಡ ನಿಮಗೆ ಮಾರಣಾಂತಿಕವಾಗಬಹುದು. ನಿಮ್ಮ ಮನೆಗೆ ಬಲಿಷ್ಠವಾದ ಕಿಟಕಿ ಬಾಗಿಲುಗಳನ್ನು ಹಾಕಿಸಿ ಅವುಗಳನ್ನು ಸುರಕ್ಷಿತವನ್ನಾಗಿಸಿ. ಕತ್ತರಿಸಿದ ವಿದ್ಯುತ್ನ ವೈರ್ಗಳು, ಗ್ಯಾಸ್ ಹಾಗೂ ನೀರಿನ ಫಿಟ್ಟಿಂಗ್ಗಳಲ್ಲಿ ಇರಬಹುದಾದ ಸೋರಿಕೆಯನ್ನು ಗಮನಿಸಿ. ಇವುಗಳ ನಿರ್ವಹಣೆ ಮತ್ತು ರಿಪೇರಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿ. ನಿಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲಿ ಸುರಕ್ಷಿತವಾಗಿರಿಸಿಕೊಳ್ಳಿ. ಪೂರ್ವ ಸಿದ್ಧತೆಯಲ್ಲೇ ಬುದ್ಧಿವಂತಿಕೆಯಿದೆ. ಭಾರತ ಸರ್ಕಾರದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಅಂತ್ಯಾಕ್ಷರಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳ ಪ್ರಸಾರ, 9:00 ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ ನೇರ ಫೋನ್ ಇನ್ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಸ್ವರ್ಣದಾಸ್ ಹೆಚ್ವಿ. 9:30 ಬೆಂಗಳೂರು ಕೇಂದ್ರದಿಂದ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಬಾನುಲಿ ವರದಿ, 10:00 ಬೆಂಗಳೂರು ಕೇಂದ್ರದಿಂದ ಗುಜರಾತ್ನಲ್ಲಿ ನಡೆಯುತ್ತಿರುವ 36ನೇ ರಾಷ್ಟೀಯ ಕ್ರೀಡಾಕೂಟ 2022ರ ದಿನದ ಪ್ರಮುಖಾಂಶಗಳು, 10:30 ಬೆಂಗಳೂರು ಕೇಂದ್ರದಿಂದ ಸಂಗೀತ ನಿಯತಕಾಲಿಕ, ಕಲಾ ಸಂಪನ್ನರು ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರಸರಣಿಯಲ್ಲಿ ನಾಟ್ಯ ಸರಸ್ವತಿ ಡಾಕ್ಟರ್ ಕೆ ವೆಂಕಟಲಕ್ಷ್ಮಮ್ಮ ನೂಪುರ ನಿನಾದ, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ.